ಚಂದಕ್ಕೆ ಒಂದು ಕುದುರೆಯ ಸಾಕವಳೆ ಚಂದನ್ನ ದಾನ ನಾನು ಹೊರಗಲು ಪಟ್ಟಣಕ್ಕೆ ಹೋಗ್ಬೇಕು ತಾಯಿ ಚಂದನ್ನ ದಾನ ನೀ ಒಪ್ಪಿ ವಿಳ್ಯವ ಕೊಟ್ಟಾರೆ ಎತ್ತವಳೆ ಚಂದನ್ನ ದಾನ ಎದ್ದು ಬರುವೇನು ಕಮಲಾಕ್ಷಿ ತಾಯಿ ತಂದನ್ನ ದಾನ ನಿನ್ನ ಸ್ವಂತಕ್ಕೆ ಸೊಸೆಯಾಗಿ ತರ್ತೀನಿ ಅವಳ ತಂದನ್ನ ದಾನ ತಾಯಿ ಪೂರ್ವ ದಿಕ್ಕಿನಲ್ಲಿ ಒಂದು ಹೊರಗಲು ಪಟ್ಟಣ ಹೌದು ಪ್ರತಾಪ ರಾಜನ ಮಗಳು ಕನ್ನಡಿ ಮುಖದವಳು